ದಿವಾಕರ್. ಕೇಳಿ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆ, ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ರೈತ ಬಾಂಧವರೇ, ತಮ್ಮೆಲ್ಲರಿಗೂ ಗೊತ್ತಿರಾಗೆ ಇಂದಿನ ವಿಷಯ ಕೃಷಿ ಯಾಂತ್ರೀಕರಣ ಹಾಗೂ ಬಾಡಿಗೆ ಆಧಾರಿತ ಸೇವಾ ಕೇಂದ್ರಗಳು. ಈ ವಿಚಾರವಾಗಿ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ, ಜೊತೆಗೆ ತಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ನಮ್ಮ ಜೊತೆಲಿದ್ದಾರೆ ಕೃಷಿ ಇಲಾಖೆಯಲ್ಲಿ ಅಪರ ನಿರ್ದೇಶಕರಾದಂತಹ MS ದಿವಾಕರ್ರು ನಮ್ಮ ಜೊತೆಲಿದ್ದಾರೆ. ನಮಸ್ಕಾರ ದಿವಾಕರ್ರೆ. ಜೈ ಕಿಸಾನ್. ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ಕೂಡ. ಎಲ್ಲ ರೈತರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು. ರೈತ ಬಾಂಧವರೇ, ಈ ಕೃಷಿ ಯಾಂತ್ರೀಕರಣ ಹಾಗೂ ಬಾಡಿಗೆ ಆಧಾರಿತ ಸೇವಾ ಕೇಂದ್ರಗಳು, ಈ ವಿಚಾರವಾಗಿ ತಾವು ಮಾಹಿತಿ ಪಡಿಬೇಕಾದ್ರೆ ನಮಗೆ ಕರೆ ಮಾಡಬಹುದು. ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು 2237-0477, 2237-0478, 2237-0499. STD ಕೋಡ್ ಸಂಖ್ಯೆ 080-ಗೆ ತಾವು ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬಹುದಾಗಿರುತ್ತೆ. ಪ್ರಾರಂಭದಲ್ಲೇ ದಿವಾಕರೇ, ಒಂದು ಕರೆ ಬಂದಿದೆ, ಅದನ್ನ ಸ್ವೀಕರಿಸೋಣ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ಮೈಸೂರು ಜಿಲ್ಲೆ ಶ್ರೀನಾರ್ಜಿಪುರ ತಾಲೂಕು ಸೋಸ್ಲೈ ಗ್ರಾಮದಲ್ಲಿ ಮಹದೇಶ್ ಶೆಟ್ರ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳ. ಮಹದೇಶ್ ಶೆಟ್ರೆ, ದಿವಾಕರರು ಅಧಿಕಾರಿಗಳು ನಮ್ಮ ಜೊತೆಲಿದ್ದಾರೆ. ಕೇಳಿ, ಪ್ರಶ್ನೆ ಏನು ಸರ್? ನಮ್ಮಲ್ಲಿ ಕೃಷಿ ಯಂತ್ರಧಾರೆ ಮಾಡ್ಕೊಟ್ಟಿದ್ರಿ, ಬಹಳ ಸಂತೋಷ. ರೈತರಿಗೆ ಬಹಳ ಅನುಕೂಲ ಆಗಿದೆ. ನಿಮ್ಗೆ ಮೊದಲಾಗಿ ತುಂಬಿದ್ರೆ ಅಭಿನಂದನೆ ಸಲ್ಲಿಸ್ತೀನಿ ಗುರುಗಳೇ. ಒಳ್ಳೇದಾಗ್ಲಿ. ಈಗ ನಮ್ಮ ಸಮಸ್ಯೆ ಏನಾಗಿದೆ ಅಂದ್ರೆ, ನಾ ನಿನ್ನೆ ಹೋಗಿದ್ದೆ ಆಫೀಸ್ಗೆ, ನಾಟಿ ಯಂತ್ರನ ತಂದಿಲ್ಲ ಅವರು. ದಯವಿಟ್ಟು ನಾಟಿ ಯಂತ್ರಗಳನ್ನ ಕೃಷಿ ಯಂತ್ರಧಾರಿಗೆ ತಾವು ಮಂಜೂರಾತಿ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೋತೀನಿ ಗುರುಗಳೇ. ಅದು ಯಾವ ಹೋಬಳಿ ಬರುತ್ತೆ ಅಂದ್ರೆ? ನಮ್ದು ಮೈಸೂರು ಜಿಲ್ಲೆ ಶ್ರೀನರಸೀಪುರ ತಾಲೂಕು ಸೋಸ್ಲೆ ಹೋಬಳಿ ಸರ್. ಸೋಸ್ಲೆ ಗ್ರಾಮ ಹೋಬಳಿ. ಸೋಸ್ಲೆ ಹೋಬಳಿನಾ? ಹೌದು, ನಮ್ಮೂರೇ ಸೋಸ್ಲೆ ಹೋಬಳಿ. ಆಯ್ತು, ನಾನು ಚೆಕ್ ಮಾಡ್ತೇನೆ. ದಯವಿಟ್ಟು ಅದೊಂದು ಉಪಕಾರ ಮಾಡಿಕೊಟ್ರೆ, ರೈತರಿಗೆ ನಾಟಿ ಯಂತ್ರದ್ದು ಪ್ರಾಬ್ಲಮ್ ಇದೆ. ಇಲ್ಲ ಅಲ್ಲ, ಅವ್ರಿಗೆ ಒಂದು ನಾವು ಪ್ರಾಜೆಕ್ಟ್ ಕೊಟ್ಟಿರ್ತೀವಿ ಇಷ್ಟು ಅಮೌಂಟ್ ಅಂತೇಳಿ, ಅದಕ್ಕೆ ಅವ್ರು ಸ್ಥಳೀಯವಾಗಿ ಏನ್ ಬೇಕಾದಂತ ತಗೊಂಡಿರ್ತಾರೆ. ಒಂದ್ ವೇಳೆ ಆ ಪ್ರಾಜೆಕ್ಟ್ ನಲ್ಲಿ ಅಷ್ಟು ಅದು ಉಳಿದಿತ್ತು, ಅದು ಇತ್ತು ಅಂದ್ರೆ ದಯವಿಟ್ಟು ಮಾಡಿಸ್ಕೊಡ್ತೇನೆ. ಈಗ ಎಲ್ಲ ನೆನ್ನೆ ನೋಡ್ಕೊ ಬಂದೆ, ಬಾರಿ ಮೆಜ ಬೇರೆ ಎಲ್ಲ ಉಪಕರಣಗಳು ಬಂದವ. ಯಾಕಪ್ಪ ತಂದಿಲ್ಲ ಅಂತಂದ್ರೆ ಸರ್, ಇನ್ನು ಅದಕ್ಕೆ ಇಂಡೆಂಟ್ ಮಾಡಿದ್ವಿ, ಬಂದಿಲ್ಲ ಸರ್ ಅಂತ ಹೇಳುದು. ಅಂದ್ರೆ ಇಂಡೆಂಟ್ ಮಾಡಿದಾರೆ ಅಂದ್ರೆ ಅದು ಆ ಪ್ರಾಜೆಕ್ಟ್ ಅಲ್ಲಿ ಸೇರ್ಕೊಂಡಿದೆ, ಅದನ್ನ ನಿಮಗೆ ಬೇಗ ಬರಂಗ್ ಮಾಡಿಸ್ಕೊಡ್ತೀನಿ. ತೊಂದ್ರೆ ಸಂತೋಷ ಗುರುಗಳೇ, ನಿಮ್ಗೆ ತುಂಬಾ ಅಭಿನಂದನೆ ಸಲ್ಲಿಸ್ತೀನಿ ಗುರುಗಳೇ. ಧನ್ಯವಾದಗಳು ನಿಮಗೂ ಕೂಡ. ಮಹದೇಶ್ ಶೆಟ್ರು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸೋಣ. ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರೆ, ಯಾಕಂದ್ರೆ ಬಿತ್ತನೆ ಕಾರ್ಯ ಚುರುಕಾಗಿರೋದ್ರಿಂದ ಈ ಬಿತ್ತನೆ ಯಂತ್ರಗಳು ಬೇಕಾಗ್ತವೆ ಅಂತ ಕೇಳ್ತಿದ್ದಾರೆ. ಸೋಸ್ಲೆಯಿಂದ ತಾವು ಸಂಪರ್ಕ ಮಾಡಬೇಕು ತದನಂತರದಲ್ಲಿ. ಹಾಗೆ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ ಸರ್. ನಮಸ್ಕಾರ, ಯಾರು? ಚಂದ್ರ ಅಂತ ಸರ್, ಮಂಡ್ಯ ತಾಲೂಕು ದೊಡ್ಡ ಹುಬ್ಳಿ ಹುಳಿಕೆರೆ ಕೊಪ್ಪಳು ಗ್ರಾಮದಿಂದ. ಚಂದ್ರ ಅವರೇ, ಪ್ರಶ್ನೆ ಕೇಳಿ ಸರ್. ನಮ್ಮ ಹೋಬಳಿ ಕೇಂದ್ರ ಏನು ಡೆವಲಪ್ಮೆಂಟ್ ಇಲ್ಲ ಸರ್, ಏನಂದ್ರೆ ಏನಿಲ್ಲ. ಯಾವ್ದು ಹೋಬಳಿ? ದುದ್ದ ಹೋಬಳಿ. ದುದ್ದ ಪರಂ ದುದ್ದ ಹೋಬಳಿ. ಅದು ಇಂಪ್ರೂವ್ ಮಾಡ್ಬೇಕು ಸರ್, ಹೊಸಿ ಸವಲತ್ತು ಎಲ್ಲ ಕೊಡ್ಬೇಕು ಸರ್. ಆಮೇಲೆ ಅಲ್ಲಿ ನಿರ್ವಾಹಕರು ಚೆನ್ನಾಗಿರೋರು ಹಾಕ್ಬೇಕು ಸರ್. ದುದ್ದ ಹೋಬಳಿನಲ್ಲ? ಹೌದು ಸರ್, ತಡಿಕ ಹೋಗ್ಬೇಕು ಸರ್ ಎಲ್ಲ ಐತೆ ಅಂತ. ಅದ ರೋಡ್ ಸೈಡ್ ಹಾಕಿ ಹೊಸಿ ಇಂಪ್ರೂವ್ ಮಾಡ್ಬೇಕು ಸರ್. ಅಲ್ಲ ಚಂದ್ರ ಅವ್ರೆ, ಅವರು ನಿಮ್ಮ ಇದಕ್ಕೆ ಸ್ಪಂದಿಸ್ತಿಲ್ಲ ಅಂತ ಹೇಳ್ತಿದ್ದೀರಾ? ಅದೇ, ಏನು ಸವಲತ್ತು ಗೊತ್ತಾಯಿಲ್ಲ. ಆಮೇಲೆ ಏನೇ ಕೇಳಿದ್ರು ಇಲ್ಲ, ಬಂದಿಲ್ಲ ಅಂತಾರೆ. ಯಾವುದು ಇದು, ನಮ್ಮ ರೈತ ಸೇವಾ ಕೇಂದ್ರನಾ ಅಥವಾ ರೈತ ಸಂಪರ್ಕ ಕೇಂದ್ರನಾ? ರೈತ ಸಂಪರ್ಕ ಕೇಂದ್ರದಲ್ಲೇ ಸರ್. ಇವತ್ತಿಂದು ಟಾಪಿಕ್ ಏನಿದೆ ಅಂದ್ರೆ, ಕೃಷಿ ಯಂತ್ರಧಾರೆ ಬಗ್ಗೆ. ಒಂದು ನಿಮಿಷ, ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ? ಕೃಷಿ ಯಂತ್ರಧಾರೆ ಬಗ್ಗೆ ಇವತ್ತಿಂದು ನಮ್ದು ನಿಮಗೆ ಕೃಷಿ ಯಂತ್ರಧಾರೆ ಇರ್ಲಿಕ್ಕೆ ಇಲ್ಲ ಸರ್. ಕೃಷಿ ಯಂತ್ರಧಾರೆ ದುದ್ದ ಹೋಬಳಿನಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ರೆ ನೀವು? ಚಂದ್ರ ಅವರೇ, ಹಲೋ, ಕಟ್ ಆಯ್ತು ಕರೆ, ಕಡಿತಾ ಆಯ್ತು ಅಂತ ಕಾಣಿಸ್ತದೆ. ಮತ್ತೊಂದು ದೂರವಾಣಿ ಕರೆ ಇದೆ. ಹಲೋ, ನಮಸ್ತೆ ಸರ್. ನಮಸ್ಕಾರ, ಯಾರು? ನಾ ಹಿರಿಯರಿಂದ ಲತಾ ಅಂತ ಸರ್. ಲತಾ ಅವರೇ, ಅಧಿಕಾರಿಗಳಿದ್ದಾರೆ, ಪ್ರಶ್ನೆ ಕೇಳಿ. ಕೇಳಿ ಕೇಳಿ. ನಮಸ್ತೆ ಸರ್. ಸಂಜಯ್ ನಮಸ್ಕಾರಗಳು ಸರ್. ನಮಸ್ತೆ, ಕೇಳಿ ಸರ್. ಈಗ ನಾವು ಹೋಬಳಿ ವಾರ್ ಕೊಟ್ಟಿದ್ದೀರಾ, ಏನ್ ತಾಲೂಕ್ ವಾರ್ ಕೊಟ್ಟಿದ್ದೀರಾ ಸರ್ ನಿಮ್ಮ ಯಂತ್ರೋಪಕರಣಗಳನ್ನ? ಹೋಬಳಿಗೊಂದಮ್ಮ. ಹೋಬಳಿಗೊಂದು ಅಂದ್ರೆ ಪ್ರಾಬ್ಲಮ್ ಆಗಲ್ಲ ಸರ್ ರೈತರಿಗೆ, ಎಲ್ಲಾ ಟೈಮಲ್ಲೂ ಬೇಕಾಗುತ್ತಲ್ಲ ಸರ್? ಇಲ್ಲ, ಇದು ಏನಾಗಿದೆ ಅಂದ್ರೆ, ರೈತರು ನಿಮಗೆ ಈಗ ಯಾಕೆಂದ್ರೆ ನಾನು ಇಂಟರ್ವ್ಯೂ ಮೊದಲಿಗೆ ಹೇಳ್ಬೇಕಿತ್ತು, ನಾನು ಅದು ಹೇಳಕ್ಕೆ ಮುಂಚೆನೆ ಫೋನ್ ಕಾಲ್ ಬಂದಿರೋದ್ರಿಂದ ನಾವು ಹೇಳಬೇಕು. ಆದ್ರೆ ನಿಮ್ ಕಾಲಲ್ಲೇ ಅದನ್ನ ಇತರ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ತೀನಿ ನಾನು. ಈ ಕೃಷಿ ಯಂತ್ರಧಾರೆ ಅಂದ್ರೆ ಈ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ನಾವು ಸಬ್ಸಿಡಿನಲ್ಲಿ ಕೊಡ್ತಕ್ಕಂಥದ್ದ ಯಂತ್ರೋಪಕರಣ ಖರೀದಿ ಮಾಡಕ್ಕೆ ಶಕ್ತಿ ಇರೋದಿಲ್ಲ ಅಂತ ಹೇಳಿ, ಆ ಉದ್ದೇಶಕ್ಕೆ ನಾವು ಹೋಬ್ಳಿಗೊಂದು ಕೃಷಿ ಯಂತ್ರಧಾರ ಕೇಂದ್ರ ಅಂತ ಮಾಡಿ ಇದರಲ್ಲಿ ಪ್ರೈವೇಟ್ ಒಬ್ಬರು ಸೇವಾ ಸರ್ವಿಸ್ ಪ್ರೊವೈಡರ್ ಅಂತ ಹೇಳಿ ಅವ್ರನ್ನ ನಾವಿಲ್ಲಿ ರಾಜ್ಯ ಮಟ್ಟದಲ್ಲಿ ಕರೆದು ಅವರು 30% ಅವರು ಹಣ ಹಾಕ್ತಾರೆ, ನಾವು 70% ನಾವು ಕೊಟ್ಟು ಒಂದು ಅಲ್ಲಿ ಬೇಕಾಗಿರ್ತಕ್ಕಂಥ ಕೃಷಿ ಯಂತ್ರೋಪಕರಣಗಳನ್ನು ಖರೀದಿ ಮಾಡಿ ಅವರು ಸ್ಥಳೀಯವಾಗಿ ಸಿಗ್ತಕ್ಕಂಥ ಬಾಡಿಗೆ ಯಂತ್ರೋಪಕರಣ ದರಕ್ಕಿಂತ ಸ್ವಲ್ಪ ಕಡಿಮೆ ದರದಲ್ಲಿ ಮಾರಾಟ ಮಾಡಿದೆ, ಅದನ್ನು ಬಾಡಿಗೆ ಕೊಟ್ಟಲ್ಲಿ ಸ್ಥಳೀಯ ಜನರಿಗೆ ಅಥವಾ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಯಾರು ಖರೀದಿ ಮಾಡಲಿಕ್ಕೆ ಶಕ್ತಿ ಇಲ್ಲೋ ಅವರು ಇಲ್ಲಿ ಬಾಡಿಗೆ ತಗೋಬೋದು ಅನ್ನೋದು ಉದ್ದೇಶ. ಈಗಾಗಲೇ ನಿಮ್ಮ ಊರಲ್ಲಿ 4 ಟ್ರ್ಯಾಕ್ಟರ್ ಇದೆ, ಆ ಟ್ರ್ಯಾಕ್ಟ್ರಿ ಅವರು ಅದ ಬಂದಾಗ ಎಲ್ಲರ ಹೊಲಕ್ಕೂ ಅವರು ಬಿತ್ತನೆ ಮಾಡೋಕ್ಕಾಗಲಿಕ್ಕಿಲ್ಲ, ಅವ್ರದ್ದು ಫಸ್ಟ್ ನೋಡ್ಕೊಳ್ತಾರೆ, ಆಮೇಲೆ ಅವರಿಗೆ ಬೇಕಾಗಿದ್ದಾರ್ದು ಮಾಡಿರ್ತಾರೆ. ಅಂಥ ಸಮಯದಲ್ಲಿ ಕೃಷಿ ಯಂತ್ರಧಾರೆಯಲ್ಲಿ ಇರತಕ್ಕಂಥ ಟ್ರ್ಯಾಕ್ಟರ್ನ ಬಳಸಬೇಕು ಅನ್ನೋ ಉದ್ದೇಶಕ್ಕೆ ಇದು ಕೃಷಿ ಯಂತ್ರಧಾರ ನಮ್ಮ ಸರ್ಕಾರದ ಒಂದು ನಿರ್ದೇಶನದ ಮೇಲೆ ಹೋಬಳಿ ಮಟ್ಟಕ್ಕೆ ಬಂದಿದ್ದೀವಿ. ಮುಂದೆ ಇದು ನಮಗೆ ಸಕ್ಸಸ್ ಚೆನ್ನಾಗಿ ಆದಂಗೆ ತಾವು ಹೇಳ್ದಂಗೆ ಇನ್ನೂ ಜಾಸ್ತಿ ಬೇಕಾಗುತ್ತೆ, ಅದಿರೋದು ಹೋಬಳಿ ಮಟ್ಟಕ್ಕೆ ಆಗಲ್ಲ ಅಂತಿರಲ್ಲ, ಇದು ಸರ್ಕಾರದ ಗಮನದಲ್ಲಿ ಕೂಡ ಇದೆ. ಹಲೋ, ಕಡಿತ ಆಯ್ತು ಅಂತ ಕಾಣಿಸುತ್ತೆ. ಕರೆ ಮಾಡಿದ್ದಕ್ಕೆಲ್ಲ ತವರಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ. ಆಗಲೇ ನಾವು ಹೇಳ್ತಾ ಇದ್ವಿ ಪ್ರಾರಂಭದಲ್ಲೇ, ಪ್ರಶ್ನೆಗಳನ್ನು ಕೇಳಬೇಕು. ಕೃಷಿ ಯಾಂತ್ರೀಕರಣ ಅಂತಂದ್ರೇನು, ಮತ್ತು ಬಾಡಿಗೆ ಆಧಾರಿತ ಸೇವಾ ಕೇಂದ್ರಗಳು ಅಂತಂದ್ರೇನು? ಸಾಮಾನ್ಯವಾಗಿ ಬಾಡಿಗೆ ಆಧಾರಿತ ಸೇವಾ ಕೇಂದ್ರಗಳಿಂದ ಈಗಲೂ ಕೆಲವು ರೈತ ಬಾಂಧವರಿಗೆ ಈ ರೀತಿಯಾದಂತಹ ಒಂದು ಯೋಜನೆಗಳು ಅವ್ರಿಗೆ ತಲುಪೇ ಇರೋದಿಲ್ಲ, ಇದು ತಲುಪೋದಕ್ಕೆ ಏನು ಕಾರ್ಯವನ್ನು ಮಾಡಿದ್ದೀರಿ? ಇಲ್ಲ, ಈಗ ಇದು ಕೃಷಿ ಯಂತ್ರೋಪಕರಣ ಅಂದರೆ ಅವರು ವೈಯಕ್ತಿಕವಾಗಿ ಕೃಷಿ ಇಲಾಖೆಯಿಂದ ನೀಡತಕ್ಕಂಥ ಸಹಾಯಧನದಲ್ಲಿ ಖರೀದಿ ಮಾಡೋಂಥದ್ದು. ಯಾರಿಗೆ ಖರೀದಿ ಶಕ್ತಿ ಇರುತ್ತೆ ರೈತರಿಗೆ ಅವರು ಖರೀದಿ ಮಾಡ್ತಾರೆ 50% ಮತ್ತು 90% ಸಹಾಯಧನದಲ್ಲಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ 90% ಸಹಾಯಧನ, ಇತರೆ ವರ್ಗದವರಿಗೆ 50% ಸಹಾಯಧನ. ಈ ಖರೀದಿ ಮಾಡಲಿಕ್ಕೆ ಕೆಲವ್ರ ಕೈಲಿ ಆಗೋದಿಲ್ಲ, 1/2 ಎಕರೆ ಇರುತ್ತೆ, 1 ಎಕರೆ ಇರುತ್ತೆ, ಅಂಥ ಸಮಯದಲ್ಲಿ ಅವನಿಗೆ ಬೇಕಾದಾಗ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಒಂದು ಬಾಡಿಗೆ ಯಂತ್ರ ಕೇಂದ್ರ ಇದ್ದಂಗೆ. ನೀವು ಹೆಂಗೆ ಮನೆಯಲ್ಲಿ ಕಾರ್ ಇಲ್ಲದೇ ಇದ್ದರೆ ಬಾಡಿಗೆ ಕಾರ್ ಉಪಯೋಗಿಸ್ಕೊಳ್ತೀವಿ, ಕಾರ್ ನಿಮಗೆ ಯಾವಾಗಲೂ ಬೇಕಾಗಿರಲ್ಲ, ಯಾವುದೋ ಕಷ್ಟ ಸಮಯದಲ್ಲಿ ಕಾರ್ ಬೇಕಾಗಿರುತ್ತೆ, ಹಂಗಿದ್ದ ಕಾರ್ ಖರೀದಿ ಮಾಡಲಿಕ್ಕೆ ಅವನಿಗೆ ಶಕ್ತಿ ಇರಲ್ಲ. ಆ ಉದ್ದೇಶಕ್ಕೆ ಇದನ್ನು ಆ ಸಮಯದಲ್ಲಿ ಮಾತ್ರ ಅವರು ಬಾಡಿಗೆ ತಗೊಳ್ಳಿ ಅನ್ನೋಕ್ಕಾಗಿ ಬಾಡಿಗೆ ಸೇವಾ ಕೇಂದ್ರಗಳನ್ನು ಮಾಡಿದ್ದೀವಿ, ಅದನ್ನು ಕೃಷಿ ಯಂತ್ರಧಾರ ಅಂತ ಹೇಳ್ತೀವಿ. ಈ ಕೃಷಿ ಯಂತ್ರಧಾರದಲ್ಲಿ ಇಲ್ಲಿ ಸಬ್ಸಿಡಿ ಏನು ಕೊಡೋದಿಲ್ಲ, ನಾವು ಅವರಿಗೆ ಪ್ರೈವೇಟ್ ಒಬ್ಬರ ಪಾರ್ಟಿಸಿಪೆಂಟನ್ನು ನಾವು ಕರೆದು ಅವ್ರ ಮುಖಾಂತರ ಅಲ್ಲಿ ನಾವು ಸೇವೆಯನ್ನು ಕೊಡಿಸ್ತಾ ಇರ್ತೀವಿ. ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ಕಾರ, ಯಾರು? ತಳವಳ್ಳಿನ? ಹೌದು ಸರ್. ತಮ್ಮ ಹೆಸರು? ಬಾಲು ಅಂತ. ಬಾಲು ಅವರೇ, ಪ್ರಶ್ನೆ ಕೇಳಿ ಸರ್. ಸಣ್ಣ ಜಮೀನ್ದಾರಿಗೂ ಬಾಡಿಗೆ ಕೊಡ್ತೀರಾ ಸರ್? ಹಾ, ಇದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೊಡ್ಲಿಕ್ಕೆ ನಮ್ಮ ಸರ್ಕಾರದ ಉದ್ದೇಶ. ಯಾಕೆಂದ್ರೆ ನಿಮಗೆ ಖರೀದಿ ಟ್ರ್ಯಾಕ್ಟರ್ ಖರೀದಿ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತೇಳಿ ಇದು ಒಂದು ಹೋಬಳಿ ಮಟ್ಟದಲ್ಲಿ ಒಂದು ಯಂತ್ರಧಾರ ಕೇಂದ್ರ ಅಂತ ಇರುತ್ತೆ. ಹಾ, ಕಿರುಗೋಡು ಹೋಬಳಿನಲ್ಲಿ ಅಲ್ಲಿ ಇರುತ್ತೆ. ಅಲ್ಲಿ ಹೋಗಿ ನೀವು ಮೊದಲಿಗೆ ಒಂದು ದಿನ ಎರಡು ದಿನ ಹಿಂದೆ ನೀವು ಅವ್ರಿಗೆ ಬುಕ್ ಮಾಡಿದ್ರೆ ಆ ಸಮಯಕ್ಕೆ ಬಂದು ನಿಮಗೆ ಅವರು ಆ ಬಾಡಿಗೆಯನ್ನ ನಿಮಗೆ ಬಾಡಿಗೆ ಆಧಾರದ ಮೇಲೆ ಯಾವುದು ನಿಮಗೆ ಹೊಲದಲ್ಲಿ ಏನು ನೀವು ಉಳುಮೆ ಮಾಡಿಸ್ಬೇಕು ಅದನ್ನ ಮಾಡಿಕೊಟ್ಟು ಹೋಗ್ತಾರೆ. ಸರಿ ಸರ್, ಇದು ಬಾಡಿಗೆ ನಿಮಗೆ ಬಾಡಿಗೆ ಮೇಲೆ ಸಿಗುತ್ತೆ, ಬಟ್ ಎಲ್ಲೂ ಸಿಗದೇ ಇದ್ದಾಗ ಇದನ್ನು ಉಪಯೋಗ ಮಾಡ್ಕೋಬೇಕು ಅಂತ ಉದ್ದೇಶ ಸರ್ಕಾರದ್ದು. ಸರಿ ಸರಿ ಸರ್, ಓಕೆ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಾಗೆ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ಹಲೋ, ಯಾರು? ತಮ್ಮ ಹೆಸರು? ಸರ್ ನಮಸ್ಕಾರ. ಸರ್ ನಮಸ್ಕಾರ, ತಮ್ಮ ಹೆಸರು ಹೇಳಿ. ಕಲ್ಯಾಣಿ ಪತ್ತಾರ, ಬಿಜಾಪುರ ಜಿಲ್ಲೆ ಹಿಂದಿ ತಾಲೂಕು, ಅಂದ್ರೆ ಭೀಮಾ ನದಿ ತೀರದಲ್ಲಿ ನಮ್ಮ ಊರು ಹಿಂಗಣಿ. ಓಹೋಹೋ, ಬಹಳ ಸಂತೋಷ. ಪತ್ತಾರ, ಪ್ರಶ್ನೆ ಕೇಳಿ. ಪ್ರಶ್ನೆ ಅಂದ್ರೆ, 1 ಎಕರೆಗೆ ನಾವು ಡಿಪ್ ಮಾಡಿ ಕದ್ದಿದ್ವಿ, ಅದಕ್ಕೆ ಯಾವ ಅದಕ್ಕೆ ವೆಬ್ಸೈಟ್ ಬರ್ತೀರಿ ಮತ್ತೆ ಸಬ್ಸಿಡಿ ಎಷ್ಟು ಕೊಡ್ತೀರ ಅಂತ ಕೇಳ್ತೀನಿ. ಇಲ್ಲ, ಡ್ರಿಪ್ದು ಇವತ್ತಿನ ಸಬ್ಜೆಕ್ಟ್ ಅಲ್ಲಿ ಇಲ್ಲ, ನೀವು ಸ್ಥಳೀಯ ಕೃಷಿ ಇಲಾಖೆಯನ್ನು ಸಂಪರ್ಕ ಮಾಡಿ ಅವರು ನಿಮಗೆ ಮಾಹಿತಿ ಕೊಡ್ತಾರೆ. ಸಾಮಾನ್ಯವಾಗಿ ರೈತರು ಯಾವುದೇ ಒಂದು ನೇರ ಫೋನಿನ ಕಾರ್ಯಕ್ರಮ ಮಾಡಿದಾಗ ಈ ರೀತಿಯಾದ ಪ್ರಶ್ನೆಗಳು, ಯಾಕಂತಂದ್ರೆ ಅವ್ರಿಗೆ ಯಾವುದು ಬೇಕಾಗಿರುತ್ತೆ ಅದಕ್ಕೆ ಸಾಮಾನ್ಯವಾಗಿ ನಾವು ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿರ್ತೇವೆ. ಇಂಥ ದಿವಸ ಇಂಥ ಪ್ರಶ್ನೆಗಳನ್ನ ಕೇಳಬೇಕು ಅನ್ನೋ ವಿಚಾರವಾಗಿ ಮಾತಾಡ್ಕೊಂಡಿದ್ದೀವಿ. ಒಂದು ಕರೆ ಇದೆ, ಹಲೋ, ಹಲೋ, ನಮಸ್ಕಾರ ಸರ್, ಗೋಪಿನಾಥ್ ಸರ್ಗ. ನಮಸ್ಕಾರ, ಯಾರು ತಮ್ಮ ಹೆಸರು? ಮೈಸೂರು ಜಿಲ್ಲೆ ನಂದಿಗುಡ ತಾಲೂಕು ನಗರಲಿಂದ ಶಿವಣ್ಣ ಸರ್. ಶಿವಣ್ಣ ಪ್ರಶ್ನೆ ಕೇಳಿ, ದಿವಾಕರ್ ಇದ್ದಾರೆ. ಕೇಳಿ ಸರ್. ದಿವಾಕರ್ ಸರ್, ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ನಮ್ ಕಡೆ ಈಗ ಸರ್ ಭತ್ತ ಕಟಾ ಬಂದಿದೆ ಸರ್. ಹಾಗಾಗಿ ಮಿಷಿನ್ ಸರ್ ತೊಂದರೆ ಇದೆ ಸರ್. ಈಗ ತಮಿಳ್ನಾಡಿಂದ ಬರ್ಬೇಕು ಸರ್ ಮಿಷಿನ್ಗಳೆಲ್ಲ. ಹಾಗಾಗಿ ನಮ್ ಕಡೆ ಸರ್ ಫುಲ್ ಡಿಮ್ಯಾಂಡ್ ರೇಟ್ ಜಾಸ್ತಿ ಮಾಡ ಕಮ್ಮಿ ಮಾಡ ಆತರ ಮಾಡ್ತಾರ ಸರ್? ಇಲ್ಲ, ಇದಕ್ಕೆ ರೇಟ್ ಜಾಸ್ತಿ ಮತ್ತೆ ಕಡಿಮೆ ಮಾಡ್ಲಿಕ್ಕೆ ಈಗಾಗಲೇ ನಮ್ಮೆಲ್ಲ ಜಂಟಿ ಕೃಷಿ ನಿರ್ದೇಶಕರಿಗೆ ನಾವು ನಿರ್ದೇಶನ ಕೊಟ್ಟಿದೀವಿ. ಸ್ಥಳೀಯವಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಅಲ್ಲಿ ಒಂದು ಬಳ್ಳಾರಿ ಮಾಡಲ್ಲ. ನೋಡಿ, ಕರೆಕ್ಟ್, ನಿಮಗೆ ಮಾಹಿತಿ ಇದೆ. ಅಲ್ಲಿ ಎರಡು ಭತ್ತ ಬೆಳಿತಾರೆ. ಹಾಗಾಗಿ ಮೈಸೂರು ಮಂಡ್ಯ ಸ್ವಲ್ಪ ಕಮ್ಮಿ ಸರ್. ಹೌದೌದು, ಅವ್ರು ಅವಾಗ ಅಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ತಗೊಂಡು ಆದೇಶ ಮಾಡಿಸಿದ್ರು ಅವರು, ಇಷ್ಟನ್ನೇ ನೀವು ಮಾಡಬೇಕು ಅಂತ. ನಿಮ್ಮ ಜಿಲ್ಲೆಗೂ ನಾವು ಅದನ್ನ ನಿರ್ದೇಶನ ಕೊಡ್ತೀವಿ. ಸರಿ ಸರ್, ಓಕೆ. ಮುಂಬರತಕ್ಕಂಥ ದಿನಗಳಲ್ಲಿ ಇಲ್ಲೂ ಆಗ್ಲಿ, ಮೈಸೂರು ಜಿಲ್ಲೆಯಲ್ಲೂ ಆಗ್ಲಿ ಅಂತ ನಮ್ಮ ಆಶಯ ಕೂಡ. ಶಿವಣ್ಣ ಅವರಿಗೆ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಾಗೆ ಮತ್ತೊಂದು ದೂರವಾಣಿ ಕರೆ ಇದೆ. ಹಲೋ ಸರ್, ನಮಸ್ಕಾರ ರೀ. ನಮಸ್ಕಾರ, ಯಾರು? ನನ್ನ ಹೆಸರು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳ್ಕೋಡದಿಂದ ಮಾತಾಡಿದ್ರು ಸರ್. ಸರ್, ಶಿವಲಿಂಗ ಚಿದಾನಂದ ಹಿರೇಮಠ ನನ್ನ ಹೆಸರು. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳ್ಕೋಡದಂದ್ರೆ. ಪ್ರಶ್ನೆ ಕೇಳಿ ಶಿವಲಿಂಗ. ಸರ್, ನನ್ನ ಪ್ರಶ್ನೆ ಏನಂದ್ರೆ, ಈಗ ಹೋಬಳಿ ಮಟ್ಟ ದೂರ ಇರ್ತಾವ್ರಿ ಸರ್. ಹಲೋ, ಅದನ್ನ ಎಲ್ಲಾ ಗ್ರಾಮದಲ್ಲಿ ಮಾಡಿದ್ರೆ ಅನುಕೂಲ ಆಗುತ್ತಿರಲ್ಲ ಸರ್ ಎಲ್ಲಾ ರೈತರಿಗೂ? ಇದ್ರ ಉದ್ದೇಶ ಏನಂದ್ರೆ, ಗ್ರಾಮ ಮಟ್ಟದಲ್ಲಿ ಕೃಷಿ ಯಂತ್ರಧಾರೆ ಕೇಂದ್ರಗಳು ಮಾಡಿದ್ರೆ ಇನ್ನೂ ಅನುಕೂಲ ಆಗುತ್ತಲ್ಲ ಎಲ್ಲಾ ರೈತರಿಗೆ. ಅದಕ್ಕೆ ಈಗ ಸರ್ಕಾರದ ಉದ್ದೇಶ ಮೊದಲಿಗೆ ಹೋಬಳಿ ಮಟ್ಟದ ಮಾಡಿದೀವಿ. ಹೌದ್ರಿ ಸರ್. ಇದರ ಆಗು ಹೋಗುಗಳನ್ನು ನೋಡಿ ಮುಂದಿನ ವಿಚಾರದಲ್ಲಿ ನಾವು ಮಾಡ್ತಾ ಇದೀವಿ ಅದನ್ನ. ಅಂದ್ರೆ ಸರ್, ಒಂದು ಹೋಬಳಿ ಕೇಂದ್ರ ಅಂದ್ರು ಸರ್ ಕನಿಷ್ಠ ಪಕ್ಷ ಒಂದು 20-25 ಕಿಲೋಮೀಟರ್ ದೂರ ಇರ್ತದೆ ಸರ್. ಹೌದು, ಹೌದು. ಅದಕ್ಕೆ ನಾವು ಇದು ಪೂರಾ ಸರ್ಕಾರನೇ ಸಂಪೂರ್ಣವಾಗಿ ಭಾಗವಹಿಸಲ್ಲ. 70% ಸರ್ಕಾರ ಕೊಡುತ್ತೆ, 30% ಬೇರೆ ಖಾಸಗಿಯವರು ಬಂದು ಭಾಗವಹಿಸಬೇಕಾಗುತ್ತೆ ಸೇವೆ ಕೊಡ್ಲಿಕ್ಕೆ. ಈಗ ನಾವು ಮಾಡಿರ್ತಕ್ಕಂಥದ್ರಲ್ಲಿ ಸುಮಾರು 1-10 ಖಾಸಗಿ ಸೇವಾ ಸಂಸ್ಥೆಗಳು ಇದರಲ್ಲಿ ಭಾಗವಹಿಸಿ ನಿಮಗೆಲ್ಲ ಸೇವೆ ಕೊಡ್ತಾ ಇದ್ದಾರೆ. ಇದು ನಮ್ಮ ಆಗು ಹೋಗುಗಳು ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ತಾವು ಹೇಳಿದ್ದನ್ನ ವಿಚಾರ ಮಾಡಬೇಕು. ಯಾಕಂದ್ರೆ ಖಾಸಗಿ ಸಂಸ್ಥೆಗಳು ಕೂಡ ಭಾಗವಹಿಸಬೇಕಾಗುತ್ತೆ ಇದರಲ್ಲಿ, ಸೇವಾ ಮನೋಭಾವ ಇರಬೇಕು. ಧನ್ಯವಾದಗಳು. ಹಾಗೇನೆ ದಿವಾಕರ್ ಅವರೇ, ಈಗ ಶಿವಲಿಂಗ ಅವರ ಪ್ರಶ್ನೆ ಕೇಳದಂಗೆ, ಅಟ್ ಲೀಸ್ಟ್ ಈಗ ಹೋಬಳಿ ಪಡೆದಾಗಿಲ್ಲ ಅನ್ನೋದನ್ನು ಒಂದು 5-6 ಗುಚ್ಛ ಗ್ರಾಮಗಳನ್ನ ಮಾಡಿಕೊಂಡು ಮಾಡಿದ್ರೆ ಬಹಳಷ್ಟು ಅನುಕೂಲ. ಏನಾಗಿದೆ ಅಂದ್ರೆ, ಸರ್ಕಾರದ ನೀತಿಯಲ್ಲಿ 70% ಅಷ್ಟೇ ನಾವು ಕೊಡ್ತೀವಿ. ಉದಾಹರಣೆಗೆ 1 ಕೋಟಿ ಮೊತ್ತದ ಉಪಕರಣಗಳನ್ನು ನಾವು ಖರೀದಿ ಮಾಡಿ ಅಲ್ಲಿ ಇಡಬೇಕು ಅಂತ ಹೇಳಿದಾಗ 70 ಲಕ್ಷ ಸಹ ಸರ್ಕಾರ ಕೊಡುತ್ತೆ, 30 ಲಕ್ಷ ಖಾಸಗಿ ಸಂಸ್ಥೆಯವರು ಹಾಕಬೇಕು. ಅವರಿಗೆ ಆ 30 ಲಕ್ಷದ ಬಡ್ಡಿ, 30 ಲಕ್ಷಕ್ಕೆ ಅವ್ರು ಮಾಡಿರ್ತಕ್ಕಂಥದ್ದಕ್ಕೆ ಮತ್ತು ಅಲ್ಲಿ ಇರ್ತಕ್ಕಂಥ ಜನಗಳಿಗೆ ಸಂಬಳ, ಅದ್ರ ಮೇಂಟೆನೆನ್ಸ್ ಕಾಸ್ಟು, ಅದೆಲ್ಲ ವರ್ಕೌಟ್ ಆಗುತ್ತೆ ಇಲ್ಲ ಅನ್ನೋದನ್ನು ನಾವು ಇನ್ನೂ ಈ ಪರಿಶೀಲನಾ ಹಂತದಲ್ಲಿದ್ದೀವಿ. ಯಾಕೆಂದ್ರೆ ಯಾವುದೇ ಒಂದು ಪ್ರಾಜೆಕ್ಟ್ ಅಥವಾ ಯೋಜನೆಗಳು ನಡೀಬೇಕಾದ್ರೆ ಸೇವಾ ಕೊಡೋರಿಗೂ ಕೂಡ ಅವರಿಗೆ ಲಾಭ ಆಗದೇ ಇದ್ರೆ ಚಿಂತೆ ಎಲ್ಲ ಲಾಸ್ ಆಗಬಾರ್ದು. ಇದು ನಮಗೀಗ ನಾವು ಆ ಹಂತದಲ್ಲಿ ಇದೀವಿ, ಪರಿಶೀಲನಾ ಹಂತದಲ್ಲಿ, ಪ್ರಾಯೋಗಿಕ ಹಂತದಲ್ಲಿ. ಅದು ಅವರಿಗೆ ಅದು ಸಕ್ಸಸ್ ಆದರೆ ತಾವು ಹೇಳಿದಂಗೆ ಮುಂದೆ ಸರ್ಕಾರದ ಗಮನಕ್ಕೆ ಇದನ್ನ ನಾವು ಹೋಬಳಿ ಮಟ್ಟದಿಂದ ನೆಕ್ಸ್ಟ್ ಗ್ರಾಮ ಪಂಚಾಯತಿ ಮಟ್ಟ ಬಹಳ ಅನುಕೂಲ ಆಗುತ್ತೆ ರೈತರಿಗೆ. ಈ ಸಂದರ್ಭದಲ್ಲಿ ಈಗ ಕೊಯ್ಲು ಎಲ್ಲಾ ಸಮಯದಲ್ಲೂ ಬೇಕಾಗಲ್ಲ, ಕೆಲವು ಹಂತಗಳಲ್ಲಿ ಬೇಕಾಗ್ತದೆ. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಯಾರು? ನಾವು ಪಾವಡೆಯಿಂದ ವೆಂಕಟೇಶ್ ಅಂತ. ವೆಂಕಟೇಶ್? ಹೌದು ಸರ್. ವೆಂಕಟೇಶ್ ಅವರ ಪ್ರಶ್ನೆ ಕೇಳಿ ಸರ್. ಈಗ ಬಾಡಿಗೆ ಯಂತ್ರಧಾರಿ ಅಲ್ಲಿ ಮಿಷನ್ ಟ್ಯಾಕ್ಟ್ರಿ ಎಲ್ಲ ಇದಾವಲ್ಲ ಸರ್, ಸರ್ ಅಲ್ಲಿ ಈಗ ಏನಾಗ್ತದೆ ಅಂದ್ರೆ, ಈ ರೈತರಿಗೆ ಕೆಲವು ರೈತರಿಗೆ ತೊಂದರೆ ಆಗುತ್ತೆ. ಈಗ ಅವರು ನೀವು ಹೆಚ್ಚಿನ ಬಂಡವಾಳ ನೀವು ಸ್ವಲ್ಪ ಕೊಟ್ಟಿರ್ತೀರಾ, ಅವರು ಆ ಬಂಡವಾಳ ಎಲ್ಲ ಹಾಕಿ ಸುಮ್ಮನೆ ಅಲ್ಲಿ ನಿಲ್ಸಿರ್ತಾರೆ. ಮತ್ತೆ ಡ್ರೈವರ್ ಪ್ರಾಬ್ಲಮ್. ಮತ್ತೆ ಇನ್ನೊಂದು ಏನಂದ್ರೆ, ರೈತರಿಗೆ ಒಂದು ಸಮಯದಲ್ಲಿ ಹಣ ಇರೋದಿಲ್ಲ. ಈ ಅದೇ ರೈತರಿಗೆ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ನೀವು ಕೊಟ್ರೆ ಆ ಸಾಲ ಎಲ್ಲ ಬರ್ಕೊಂತಾರೆ. ಈ ರೈತರಾದ್ರೆ ಸಾಲ ಹೊಡಿತಾರೆ, ಅವರಿಗೆ ಅಮೌಂಟ್ ಕ್ಯಾಶ್ ಕಟ್ಟಬೇಕು, ಫಸ್ಟೇ ಬುಕ್ ಮಾಡ್ಬೇಕು. ಆ ರೀತಿಯಲ್ಲ ಆದ್ರೆ ಕೆಲಸ ನಡುತ್ತೆ, ಅದ್ರೊಳಗೆ ದೂರ ಬೇರೆ ಇರುತ್ತೆ. ಸುಮ್ಮನೆ ವ್ಯಯ ಆಗುತ್ತೆ ಸರ್ ಇದು ಹಣ ಅನ್ನೋದು ನಮ್ಮ ಅನಿಸಿಕೆ ಸರ್. ಯಾಕಂದ್ರೆ ಸುಮ್ಮನೆ ನಿಲ್ಸಿದ್ದಾರೆ, ಅವರು ಕೆಲಸನೇ ಮಾಡಲ್ಲ ಡ್ರೈವರ್. ಆ ರೀತಿಯಲ್ಲಿ ವೆಂಕಟೇಶ್ವರ, ಒಂದ್ ನಿಮಿಷ, ನೀವು ನೇರ ಮಾತುಕತೆಯಲ್ಲಿದ್ದೀರಿ. ಆಗ್ಲೇ ದಿವಾಕರ್ ಅವ್ರು ಹೇಳಿದ್ರು, ಈ ರೀತಿ ಇನ್ನೊಂದು ಕಡೆ ನೀವು ಕಂಡು ಖರೀದಿ ಮಾಡಿಕೊಂಡು ಅಲ್ಲಿಂದ ಯಂತ್ರಗಳನ್ನ ಬಾಡಿಗೆ ಆಧಾರದಲ್ಲಿ ತಂದು ಕುಯಿಲು ಮಾಡೋದಕ್ಕೆ ಬಹಳ ಹಣ ವ್ಯಯ ಆಗುತ್ತೆ ಅನ್ನೋ ಉದ್ದೇಶವಾಗೇನೆ ಇವರು ಅದಕ್ಕಿಂತ ಕಡಿಮೆ ರೀತಿಯಲ್ಲಿ ಮತ್ತೆ ಸುಲಭವಾಗಿ ನಿಮಗೆ ಸಿಗಬೇಕು ಅನ್ನೋ ರೀತಿಯಲ್ಲಿ ಹತ್ತಿರದಲ್ಲೇನೆ ನಿಮಗೆ ಇದನ್ನ ಸವಲತ್ತನ್ನ ಒದಗಿಸಿರುವಂತದ್ದು. ಅದೇ ಸರ್, ಅದೇ ನಾವು ಹೇಳದೇನಂದ್ರೆ ಈ ಅಲ್ಲಿ ಯಂತ್ರಧಾರಿ ಮಿಷನ್ ಅಲ್ಲಿ ಅಲ್ಲಿ ಎಲ್ಲಾ ಗಾಡಿಗಳು ಓಡಲ್ಲ. ಇಲ್ಲ, ಈಗ ನೀವು ಇದನ್ನ ತಿಳ್ಕೊಳ್ಳಿ, ಅವರು 30% ಅವರು ಬಂಡವಾಳ ಹಾಕಿರ್ತಾರೆ. ಅವರ 30% ಬಂಡವಾಳ ಅವ್ರು ಗಳಿಸ್ಲೇಬೇಕಾಗತ್ತೆ. ಅವ್ರಿಗೂ ಕೂಡ ಕಾಂಪಿಟೇಷನ್, ಯಾಕೆಂದ್ರೆ ಇದು ಸರ್ಕಾರದ ಭಾಗದಲ್ಲಿ 30% ಖಾಸಗಿ ಭಾಗಿತ್ವ ಇರೋದ್ರಿಂದ ಅವರು ಅವ್ರ 30% ಅನ್ನ ಅವರು ಅದರಿಂದ ಗಳಿಸ್ಲೇಬೇಕು. ಅವರು ಸ್ಥಳೀಯವಾಗಿರ್ತಕ್ಕಂಥ ಡ್ರೈವರ್ಗಳನ್ನ ಉಪಯೋಗಿಸ್ಕೊಂಡು ಅವ್ರ ಸೇವೆ ಕೊಡ್ಲೇಬೇಕು. ಇಲ್ಲದೇ ಇದ್ರೆ ಅವ್ರು ಹಾಕಿದ ಬಂಡವಾಳ ಅವ್ರಿಗೆ ಸಿಗೋದಿಲ್ಲ. ಇದು ಅವ್ರಿಗೂ ತುಂಬಾ ಇದು ರಿಸ್ಕ್ ಇದೆ. ಇದು ಸಂಪೂರ್ಣವಾಗಿ ಫ್ರೀ ಇಲ್ಲ, ಫ್ರೀ ಇಲ್ಲ ಅಂದ್ರೆ ಅವರು ಕೂಡ ಹೋರಾಟ ಮಾಡ್ಲೇಬೇಕು. ಅವ್ರು ನಡೆಸಬೇಕು ಅಂದ್ರೆ ಡ್ರೈವರ್ಗೆ ಸಂಬಳ ಕೊಡಬೇಕು, ಕಳ್ಳತನವನ್ನು ಅವಾಯ್ಡ್ ಮಾಡಬೇಕು, ಮತ್ತೆ ಮೇಂಟೆನೆನ್ಸ್ ಮಾಡ್ಬೇಕು ಟ್ರ್ಯಾಕ್ಟರ್ ಅಂದ್ರೆ ಅವರು ನಿಮಗೆ ಬಾಡಿಗೆ ಕೊಡ್ಲೇಬೇಕು. ಯಾಕಂದ್ರೆ ಅವ್ರು ನಡಿಬೇಕಲ್ಲ ಸಂಸ್ಥೆ, ಹಂಗಾಗಿ ಏನಾದ್ರೂ ನಿಮಗೆ ಅಂತ ತೊಂದರೆ ಆಗಿದ್ರೆ ನಾವು ಅವ್ರಿಗೆ ಗಮನಕ್ಕೆ ತರ್ತೀವಿ. ಹಂಗೇನಾರ ಡ್ರೈವರ್ಗಳು ಅವೈಲೇಬಿಲಿಟಿ ಇಲ್ಲದೆ ಇದ್ರೆ ತೊಂದರೆ ಇಲ್ಲ. ಅವ್ರಿಗೂ ಕೂಡ ಇದರಲ್ಲಿ ಅವ್ರಿಗೂ ಇದ್ರ ಬಗ್ಗೆ ತುಂಬಾ ಕಾಳಜಿ ಇರುತ್ತೆ. ಅದೇ ಸರ್, ರೈತರಿಗೆ ಅದೇ ರೀತಿಯಲ್ಲಿ ರೈತರಿಗೆ ಕೊಟ್ರೆ ಆ ರೈತರೆಲ್ಲ ಉಪಯೋಗಿಸ್ಕೊಂಡು ಮತ್ತೆ ಜನಕ್ಕೆ ಅನುಕೂಲ ಆಗುತ್ತೆ. ಅಲ್ಲಿ ಅದೇ ದೂರಲ್ಲಿ ಇರ್ತೈತೆ, ರೈತರಿಗೆ ಕೊಡ್ತಾ ಇದಾರೆ ಹೋಬಳಿನಲ್ಲಿ, ಹೋಬಳಿ ಮಟ್ಟದಲ್ಲಿ. ಅಲ್ಲಿ ಅವ್ರ ಸಹಭಾಗಿತ್ವ ಖಾಸಗಿ ಅವ್ರು ಇರೋದ್ರಿಂದ ಅವ್ರು ಅದನ್ನ ನಿರ್ವಹಣೆ ಮಾಡ್ತಾ ಇದಾರೆ. ಅದನ್ನ ನಿರ್ವಹಣೆ ಮಾಡ್ತಾರೆ, ರೈತರಿಗೆ ಅನುಕೂಲ ಕಡಿಮೆ ಆಗುತ್ತೆ ಸರ್. ಅದ್ ಹೆಂಗಂದ್ರೆ ಅಮೌಂಟ್ ಕ್ಯಾಶ್ ಇರೋದಿಲ್ಲ ರೈತರ ಹತ್ರ, ಅವರು ಸಾಲ ಹೊಡಿಯಕ್ ಆಗಲ್ಲ. ಈ ರೈತರಾದ್ರೆ ಊರಲ್ಲಿ ಯಾವಾಗ ಅವರು ಬೆಳೆ ಬಂದಾಗ ಇಸ್ಕೊಂತಾರೆ ದುಡ್ಡು, 6 ತಿಂಗಳಿಗೋ 3 ತಿಂಗಳಿಗೋ 5 ತಿಂಗಳಿಗೋ ಇಸ್ಕೊಂತಾರೆ. ಹೋಬಳಿಗೆ ಒಂದು ಕೊಡೋದ್ರಿಂದ, ಹೋಬಳಿಗೆ ಒಂದು ಕೊಡೋದ್ರಿಂದ ರೈತರಿಗೆ ಕೊಡಕ್ ಬರೋದಿಲ್ಲ. ರೈತರಿಗೆ ನಾವು ನಿಮಗೆ ಸಹಾಯಧನದಲ್ಲಿ ನಿಮಗೆ ಎಕ್ವಿಪ್ಮೆಂಟ್ ಕೊಡ್ಲಿಕ್ಕೆ ನಮ್ಮಲ್ಲಿ ಯೋಜನೆ ಇದೆ ಕೃಷಿ ಯಂತ್ರೀಕರಣದಲ್ಲಿ. ಬಾಡಿಗೆ ಕೊಡಬೇಕು ಅಂದ್ರೆ ಯಾರು ಒಬ್ರು ಏಜೆನ್ಸಿ ಬೇಕು, ಅದನ್ನ ಮೇಂಟೈನ್ ಮಾಡೋರು, ಕಾಯೋರು, ಅದನ್ನ ನೋಡ್ಕೊಳ್ಳೋರು, ಅದನ್ನ ಅವರು ಕೂಡ ಬಂಡವಾಳ ಹಾಕ್ಬೇಕಾಗುತ್ತೆ 30%. ಯಾವ ರೈತರು ಕೂಡ 30% ಬಂಡವಾಳ ಹಾಕಿ ಮಾಡಕ್ಕೆ ಮುಂದೆ ಬರೋದಿಲ್ಲ. ಜೊತೆಗೆ ತಾಂತ್ರಿಕ ನಿರ್ವಹಣೆ ಬೇಕಾಗ್ತದೆ. ಅದಕ್ಕೆ ನಿಮಗೆ ಸಹಾಯಧನದಲ್ಲಿ ನಿಮಗೆ ಸಂಪೂರ್ಣವಾಗಿ ತಗೊಳಕ್ಕೆ ನಿಮಗೆ ಅವಕಾಶ ಮಾಡಿದೀವಿ. ಯಾರು ಸಹಾಯಧನದಲ್ಲಿ ತಗೊಳಕ್ ಆಗೋದಿಲ್ವೋ ಅವ್ರಿಗೆ ಇದು ವ್ಯವಸ್ಥೆ ಇದೆ. ಸರಿ, ಕರೆ ಮಾಡೋದಕ್ಕೆ ವೆಂಕಟೇಶ್ ಅವರಿಗೆ ಧನ್ಯವಾದಗಳು. ಹಾಗೆ ಮತ್ತೊಂದು ದೂರವಾಣಿ ಕರೆ ಇದೆ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ರಮೇಶ್ ಕರ್ನಾಟಕ ಸರ್, ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯಿಂದ ಮಾತಾಡಿದ್ರೆ. ರಮೇಶ್ ಅವರ ಪ್ರಶ್ನೆ ಕೇಳಿ ಸರ್. ಈಗ ಇದನ್ನ ಬಾಡಿಗೆ ಆಧಾರಿತ ಸಲಕರಣೆಗಳು ಸಿಗ್ತಾವ ಅಂತ ನಿರ್ದೇಶಕರು ಹೇಳ್ತಿದಾರಲ್ಲ ಸರ್, ಇದನ್ನ ಎಲ್ಲಿ ಕೇಳ್ಬೇಕು ಸರ್? ನಿಮ್ಮ ಸಮೀಪದ ಹೋಬಳಿ ಇಲ್ಲಿ ಏನೇ ಕೇಳಕ್ಕಾದ್ರೂ ಸರ್ ಸರಿಯಾಗಿ ಮಾಹಿತಿ ಸಿಗಲ್ಲ ಸರ್ ನಮ್ಮಲ್ಲಿ ಬಸವನ ಬಾಗೇವಾಡಿಯಲ್ಲಿ. ಅಲ್ಲ, ಯಾವ ಹೋಬಳಿ ಬರುತ್ತೆ ನಿಮ್ದು? ಬಾಗೇವಾಡಿನೇ ಸರ್. ಬಾಗೇವಾಡಿ ಹೋಬಳಿನಲ್ಲಿ ಕೃಷಿ ಯಂತ್ರಧಾರ ಅಂತ ಒಂದು ಕೇಂದ್ರ ಇರುತ್ತೆ. ಹಾ ಸರ್. ಆ ಕೃಷಿ ಯಂತ್ರಧಾರ ಕೇಂದ್ರದಲ್ಲಿ ನಿಮಗೆ ಬಾಡಿಗೆಗೆ ಬೇಕಾದ್ರೆ ಟ್ರ್ಯಾಕ್ಟರ್ಗೆ ಸಂಬಂಧಪಟ್ಟಂತ ಉಪಕರಣಗಳು ಸಿಗುತ್ತೆ ಬಾಡಿಗೆಗೆ. ಈ ಎತ್ತಿನ ಗಳಿಕೆ ಎಡಿ ಹೊಡಿಯಕಾದ ಸಿಗಲ್ಲ ಅಂದ್ರೆ ಸರ್? ಅಲ್ಲ, ಎತ್ತಿನ ಗಳಿಕೆ ಸಿಗಲಿಲ್ಲ, ಎತ್ತಿನ ಗಳಿಕೆ ಗಡಿಕೆ ಒಳಗೆ ಸಿಗಲ್ಲ. ನೀವು ಬಾಡಿಗೆ ಟ್ರ್ಯಾಕ್ಟರ್ ಮತ್ತು ಟ್ರ್ಯಾಕ್ಟರ್ ಚಾಲಿತ ಯಂತ್ರೋಪಕರಣಗಳು ಇದು ಪ್ರೈವೇಟ್ ಅಂದ್ರೆ ಸರ್? ಹೌದು, ರೈತ ಸಂಪರ್ಕ ಕೇಂದ್ರದಾಗ. ಅಲ್ಲ ಅಲ್ಲ ಅಲ್ಲ, ರೈತ ಸಂಪರ್ಕ ಕೇಂದ್ರ ಅಲ್ಲ. ಮತ್ತೊಂದೆರಡು ರೈತ ಸಂಪರ್ಕ ಕೇಂದ್ರದೊಳಗೂ ಯಾವುದೇ ಸಲಕರಣೆಗಳು ಸಿಗಲ್ಲ, ಒಂದ್ ಸ್ವಲ್ಪ ಅಲ್ಲಿ ನಮ್ಮಲ್ಲಿ ಸ್ವಲ್ಪ ಅಭಿವೃದ್ಧಿ ಮಾಡಿಕೊಡ್ರಿ ಸರ್. ಆಯ್ತು, ಯಾವ್ದು ಬಾಗೇವಾಡಿ ಹೋಬಳಿನಲ್ಲ? ಹಾ ಸರ್. ಯಾವ್ದೊಂದ್ ತಾಡ್ಪತ್ಲ ಕೇಳಕ್ ಹೋಗ್ಲಿ ಸರ್, ಇನ್ನೂ ಬಂದಿಲ್ಲ ಅಂತಾರ. ಸಣ್ಣ ಕೈ ಅಡಿ ಕೇಳಕ್ ಹೋದ್ರು ಬಂದಿಲ್ಲ ಅಂತ ಹೇಳ್ತಾರ ಸರ್. 12 ತಿಂಗಳು ಕೇಳಿ ಅಲ್ದಾಡಿ ಸಾಕಾಗಿ ಬಿಟ್ಟಿವ್ ಸರ್. ಸಬ್ಸಿಡಿ ಒಳಗ್ ಸಿಗ್ತಾವ ಸಣ್ಣ ರೈತರಿಗೆ ಅಂತ ಹೇಳ್ತಾರ ಸರ್. ಹೋಗಿ ಕೇಳಿದ್ರೆ ಏನು ಸಿಗಲ್ಲ ಸರ್ ಅಲ್ಲಿ. ಬಸವನ ಬಾಗೇವಾಡಿ ಅಲ್ವಾ ಹುಬ್ಳಿ? ಹಾ ಸರ್, ಬಸವನ ಬಾಗೇವಾಡಿ ಸರ್. ಖಂಡಿತ ರಮೇಶ್ ಅವರ ಈಗ ಕಾರ್ಯಕ್ರಮದ ನಂತರ ಬರ್ಕೊಂಡಿದ್ದಾರೆ, ಅವ್ರನ್ನ ಸಂಪರ್ಕ ಮಾಡ್ತಾರೆ. ನಮಸ್ಕಾರ ಸರ್. ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಹಾಗೆ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು? ಸರ್, ನಂದು ಆಗ ಕಾಲ್ ಆಗ್ತಾ ಇದ್ರೆ ಸರ್, ಇನ್ನೊಂದು ಪ್ರಶ್ನೆ ಕೇಳಿದ್ರು ಸರ್. ಸೂರ್ಯ ಹಿರೇಮಠ ಮಾತಾಡು ಸರ್. ಹಿರೇಮಠ ಸಮಯ ಬಹಳ ಕಡಿಮೆ. 50 ತಾಲೂಕು ಮುಗಿಲ್ ಕೊಡ್ತಂದ್ರಿ ಹೇಳಿ. ಸರ್ ನಾವು ಕೃಷಿ ಯಂತ್ರಧಾರಿ ತಿಂಗಳು ಹೋಗ್ಬೇಕಾದ್ರೆ ಬ್ಯಾಂಕ್ ಲೋನ್ ಅದು ಕೊಡ್ತೀರೇನ್ರಿ ಸರ್? ಕೃಷಿ ಯಂತ್ರಧಾರಿ ಖರೀದಿ ಮಾಡ್ಬೇಕಾದ್ರೆ ಬ್ಯಾಂಕ್ ಲೋನ್ ರೀ? ಕೃಷಿ ಯಂತ್ರಧಾರ ಖರೀದಿ ಮಾಡಕ್ ಬರೋದಿಲ್ಲ. ಹೋಬಳಿ ಮಟ್ಟದಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನಾವು ಟೆಂಡರ್ ಕರೆದಿರ್ತೀವಿ. ಆ ಸೇವಾದಲ್ಲಿ ಭಾಗವಹಿಸತಕ್ಕಂಥ ಪ್ರೈವೇಟ್ ಏಜೆನ್ಸಿ ಅವರು ಟೆಂಡರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಈಗಾಗಲೇ. ಈಗಾಗಲೇ ಎಲ್ಲ ಹೋಬಳಿನಲ್ಲಿ ಕೂಡ ಈಗಾಗಲೇ ಎಸ್ಟಾಬ್ಲಿಷ್ ಮಾಡಿದ್ ಇದು ಖರೀದಿ ಮಾಡಕ್ ಬರೋದಿಲ್ಲ. ನೀವು ವೈಯಕ್ತಿಕವಾಗಿ ಯಾವುದೇ ಕೃಷಿ ಯಂತ್ರೋಪಕರಣಗಳನ್ನ ಶೇಕಡ 50 ಸಹಾಯಧನದಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅಲ್ಲಿ ಇಲಾಖೆನಲ್ಲಿ ಕೃಷಿ ಇಲಾಖೆ ಸಮೀಪದ ಕೃಷಿ ಇಲಾಖೆನ ಭೇಟಿ ಮಾಡಬಹುದು. ನಿಮಗೆ ಸಮೀಪದ ಕೃಷಿ ಇಲಾಖೆ ಯಾವ್ದು ಬರುತ್ತೆ? ಹೋಬಳಿ ಮತ್ತೆ ತಾಲೂಕು. ಹೋಬಳಿ ಅಂದ್ರೆ ಕೊಡ್ತೀರಿ ಸರ್? ಕುಡ್ಚಿ ಹೋಬಳಿಗೆ ಹೋಗಿ ಅಲ್ಲಿ ರೈತ ಸಂಪರ್ಕ ಕೇಂದ್ರ ಇರುತ್ತೆ, ಏನ್ ಬೇಕು ಅಂತ ಕೇಳಿ. ಇಲ್ಲದೆ ಇದ್ರೆ ರಾಯಭಾಗ ಕೃಷಿ ಇಲಾಖೆಗೆ ಹೋಗಿ, ಊರು ಹೊರಗಡೆ ಇದೆ ಆಫೀಸ್ ನೋಡಿದಿರಲ್ಲ ರಾಯಭಾಗದಲ್ಲಿ, ಊರು ಹೊರಗಡೆ ಇದೆ ಆಫೀಸು, ಅಲ್ಲಿ ಹೋಗಿ ನೀವು ಮಾಹಿತಿಯನ್ನು ಪಡಿಬಹುದು. ಧನ್ಯವಾದಗಳು ಸರ್ ಮಾಹಿತಿ ನೀಡಿದ್ದಕ್ಕೆ. ಹಿರೇಮಠ ಅವರಿಗೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಸಾಮಾನ್ಯವಾಗಿ ಶೇಕಡ ಇನ್ನು ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ ಸರ್. ನಮಸ್ಕಾರ ಹೇಳಿ ಸರ್. ಸರ್ ಇದು ನಮ್ ದುಡ್ಡ ಹೋಗ್ಲಿ ವಸಿ ಇಂಪ್ರೂವ್ ಮಾಡ್ಬೇಕು ಸರ್. ಆದ್ರೆ ಯಂತ್ರ ಹೇಳಿದಿರಲ್ಲ, ಈಗ ಹೇಳಿದಿರಿ ಬರ್ಕೊಂಡಿದ್ರೆ ಚಂದ್ರವರಲ್ಲ ಮಾತಾಡ್ತಾರ. ಏನು ಪ್ರತಿಕ್ರಿಯೆ ಅಷ್ಟಿಲ್ಲ ಸರ್, ಕಟ್ ಆಗೋಯ್ತವಾಗ. ಇಲ್ಲ ಅವ್ರಿಗೆ ನಾವು ಅಲ್ಲಿ ನೀವು ಸೆಂಟ್ರ ಇಲ್ಲ ಅಂತ ಹೇಳಿದಿರಿ, ನಾನು ಅವ್ರಿಗೆ ಚೆಕ್ ಮಾಡ್ತೀನಿ. ಆಮೇಲೆ ಇದು ಇವಾಗ ರೇಷ್ಮೆ ಉಪಕರಣಗಳು ಎಲ್ಲ ಕೊಡಿಸ್ಬೇಕು ಸರ್. ಇಲ್ಲ, ರೇಷ್ಮೆ ಇಲಾಖೆ ನಮ್ ಬರೋದಿಲ್ಲ, ಕೃಷಿ ಇಲಾಖೆ ಬರುತ್ತೆ. ಚಂದ್ರವರೇ, ಇದು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತ ಕೃಷಿ ಯಂತ್ರಧಾರಿಯಲ್ಲಿ ನಿಮಗೆ ಏನು ಮಾಹಿತಿ ಬೇಕಲ್ಲ ಅದನ್ನ ಕೃಷಿ ಯಂತ್ರಧಾರಿಗೆ ಒಂದ್ಸಲ ಭೇಟಿ ಕೊಡಿ, ಹೋದ್ರೆ ನಿಮಗೆ ಮಾಹಿತಿ ಸಿಗುತ್ತೆ. ಆಯ್ತು, ನಾನು ಅದನ್ನು ಪರಿಶೀಲನೆ, ಅವ್ರ ಹತ್ರ ಮಾತಾಡ್ತಾರೆ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಕರೆ ಮಾಡಿಬಿಟ್ಟಿದ್ದಾರೆ, ಹಾಗೆ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ ಸರ್. ನಮಸ್ಕಾರ, ಯಾರು ಸರ್? ಸರ್, ನಮ್ಮ ಹೆಸರು ಶ್ಯಾಮ್ಲಾ ಅಂತ. ಶ್ಯಾಮ್ಲಾ ಅವರ ಪ್ರಶ್ನೆ ಕೇಳಿ. ನಮ್ ಪ್ರಶ್ನೆ ಏನಂದ್ರೆ, ನಾವೇ ಒಂದು ಮಿಷನ್ ತಗೋಬೇಕು ಅಂದಿದೀವಿ ಸರ್, ವಲಸಮಣಿ ಮಿಷನ್. ವಲಸಮಣಿ ನಮ್ ಸಬ್ಸಿಡಿ ಅದನ್ನ ಸಿಗುತ್ತೆ ಸರ್? ನೀವು ನಿಮ್ಮ ಸಮೀಪದ ಕೃಷಿ ಇಲಾಖೆ ಹೋಬಳಿ ಅಥವಾ ತಾಲೂಕಿಗೆ ಹೋಗಿ ನೀವು ಅಲ್ಲಿ ಒಂದು ಅರ್ಜಿನಲ್ಲಿ ನೀವು ಸೀನಿಯಾರಿಟಿನಲ್ಲಿ ನಮೂದು ಮಾಡಿ ತಗೋಬಹುದು, ನಿಮಗೆ ಸಹಾಯಧನ ಸಿಗುತ್ತೆ. ಯಾವ ಹೋಬಳಿ ಬರುತ್ತೆ ಶ್ಯಾಮ್ಲಾ ಅವರೇ? ಸರ್, ನಮ್ಮ ಪಾವಗಡ ತಾಲೂಕು. ಪಾವಗಡದಲ್ಲಿ ತಾಲೂಕು ಕಚೇರಿಗೆ ಹೋಗಿ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ, ಇಲ್ಲ ನಮ್ಮ ಹೋಬಳಿ ಯಾವ್ದು ಸಮೀಪ ಇರುತ್ತೋ ಆ ಹೋಬಳಿನಲ್ಲಿ ಹೋದ್ರೆ ನಿಮ್ಮ ಅವರು ರಿಜಿಸ್ಟ್ರೇಷನ್ ಮಾಡಿ ನಿಮ್ಮನ್ನ ಸೀನಿಯಾರಿಟಿನಲ್ಲಿ ತಗೊಳ್ತಾರೆ. ನೀವು ಯಾವ ಕಂಪ್ನಿಗೆ, ನೀವು ಯಾವ ವಲಸುಮಣಿ ಅಂತ ಕೇಳ್ತಿರಲ್ಲ ಆ ಕಂಪ್ನಿಗೆ ಎಷ್ಟು ನೀವು ರೈತರ ವಂತಿಕೆ ಕಟ್ಟಬೇಕು ಅಂತ ಹೇಳ್ತಾರೆ, ಅದು ನಿಮ್ಮ ಖಾತೆಯ ಮುಖಾಂತರ ಅವರ ಖಾತೆಗೆ ವರ್ಗಾವಣೆ ಆಗುತ್ತೆ. ನಂತರ ಇಲಾಖೆ ಅಧಿಕಾರಿಗಳು ಒಂದು ಕಾರ್ಯಾದೇಶ ಕೊಟ್ಟು ಆ ಕಂಪ್ನಿಯವರಿಗೆ ಇವ್ರಿಗೆ ಈ ಥರದ ಸಪ್ಲೈ ಮಾಡಿ ಅಂತ ಹೇಳ್ತಾರೆ, ಸರಬರಾಜು ಮಾಡಿ ಅಂತ. ಆ ದಿನ ನಿಮ್ಮನ್ನು ಕರೆಸಿ ಅಲ್ಲಿ ನಿಮಗೆ ಫೋಟೋ ತೆಗೆದು ನಮ್ಮ ಮೊಬೈಲ್ ಆ್ಯಪ್ ಮುಖಾಂತರ ನಿಮ್ಮನ್ನು ಅಲ್ಲಿ ಆ ಹೊಲಸುಮಣಿ ಒಂದು ಯಂತ್ರೋಪಕರಣವನ್ನು ಹಸ್ತಾಂತರಿಸಿ ಆಮೇಲೆ ಸರ್ಕಾರದ ವಂತಿಕೆನ ಆ ಕಂಪನಿಯವರಿಗೆ ಕೊಡ್ತಾರೆ. ಅದು ಬೇರೆ ಬೇರೆ ಮಾಡಲಿಕ್ಕೆ ಬೇರೆ ಬೇರೆ ಇರುತ್ತೆ, ಶೇಕಡ 50% ಅಥವಾ 100,000 ಕಡಿಮೆ, ಯಾವುದು ಕಡಿಮೆ ಬರುತ್ತೆ ಅದಕ್ಕೆ ಕೊಡುತ್ತೆ. ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು ಶ್ಯಾಮ್ಲಾ ಅವ್ರಿಗೆ. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಯಾರು? ನಾನು ಪ್ರೇಮಾನಂದ್ ಅಂತೇಳಿ, ಸಕಲೇಶ್ಪುರ ತಾಲೂಕು ಹೆತ್ತವರು. ಪ್ರಶ್ನೆ ಕೇಳಿ. ಇಲ್ಲಿ ರೈತರ ಸಂಪರ್ಕ ಕೇಂದ್ರದಲ್ಲಿ ಈಗ ನಿಮ್ಮ ಕೃಷಿ ಯಂತ್ರೋಪಕರಣ ಬರಬೇಕಿತ್ತು, ಆದ್ರೆ ಇಲ್ಲಿ ಸಕಲೇಶ್ಪುರದಲ್ಲಿ ಇವಾಗ ನಾಟಿ ಮಾಡೋ ಸಮಯ, ಇಲ್ಲಿ ಯಾವ್ದು ಟ್ರ್ಯಾಕ್ಟರ್ಗಳು ಬಂದು ಈಗ 2 ತಿಂಗಳಾಗಿದೆ, ಆದ್ರೆ ಇಲ್ಲಿ ಅದನ್ನ ಯಾವ್ದು ಬಾಡಿಗೆ ಇನ್ನೂ ಕೊಡ್ತಾ ಇಲ್ಲ, ಇನ್ನ ನಿಮ್ಮ ಆಫೀಸ್ ಓಪನ್ ಆಗ್ಲಿಲ್ಲ. ಜೊತೆಗೆ ಇಲ್ಲಿ ಟಿಲ್ಲರ್ಗಳು ಬಾರಿ ಇಂಪಾರ್ಟೆಂಟ್ ಆಗಿದೆ. ಸಕಲೇಶ್ಪುರ ಯಾವ ಹೋಬಳಿ ಅದು? ಹೆತ್ತೂರು ಸರ್, ಹೆತ್ತೂರು. ಹೆತ್ತೂರು ಹೋಬಳಿನಾ? ಸಕಲೇಶ್ಪುರ ತಾಲೂಕು, ಹಾಸನ ಜಿಲ್ಲೆ. ಗೊತ್ತಾಯ್ತು ಗೊತ್ತಾಯ್ತು, ಹೆತ್ತೂರು ಹೋಬಳಿ. ಇಲ್ಲಿ ರೈತ ಸಂಪರ್ಕ ಕೇಂದ್ರ ಇದೆ ಸರ್ ಹೆತ್ತೂರ್ನಲ್ಲೇ. ಅಲ್ಲ, ರೈತ ಸಂಪರ್ಕ ಕೇಂದ್ರ ಅದು ಬೇರೆ, ಈ ಕೃಷಿ ಯಂತ್ರಧಾರನೇ ಬೇರೆ. ಹೌದೌದೌದು ಸರ್, ಗೊತ್ತಾಯ್ತು. ಇವಾಗ ಏನಾಗಿದೆ ಅಂದ್ರೆ ಟ್ರ್ಯಾಕ್ಟರ್ಗಳು ಮಾತ್ರ ಬಂದ್ ನಿಂತಿದೆ, ಎರಡು ತಿಂಗಳಾಯ್ತು, ಆದ್ರೆ ಇಲ್ಲಿ ನಿಮ್ಮ ಯಾವ್ದು ಚಟುವಟಿಕೆ ಪ್ರಾರಂಭ ಮಾಡಿಲ್ಲ. ಇದನ್ನ ನಾನು ಚೆಕ್ ಮಾಡ್ತೇನೆ, ನಿಮಗೆ ಚೆಕ್ ಮಾಡಿ ಅದನ್ನ ಕೂಡಲೇ ಅದನ್ನ ಕಾರ್ಯಕ್ಕೆ ಇದಾಗಲಿಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ ಬಿಡಿ. ಏಕೆಂದ್ರೆ ನಾಟಿ ನಾಟಿ ಟೈಮ್ ಅಲ್ಲ ಸರ್, ಇಲ್ಲಿ ನಾಟಿ ಇದ್ದು ಇದು ಹೆಚ್ಚು ಇದೆ, ಅದರಿಂದ ಇಲ್ಲಿ ನಮಗೆ ಇವಾಗ ಪ್ರೋಗ್ರಾಮ್ ಮುಗಿದ ನಂತರ ಸಂಬಂಧಪಟ್ಟ ಅಧಿಕಾರಿಗಳ ಮುಖಾಂತರ ಮಾತಾಡ್ತೇನೆ, ಏನ್ ತೊಂದ್ರೆ ಇಲ್ಲ. ಸರಿ, ಹೆತ್ತೂರು ಹೋಬಳಿ ಅಲ್ವಾ? ಹೆತ್ತೂರೆ ಸರ್, ಹೆತ್ತೂರು ಹೋಬಳಿ ಹೆತ್ತೂರೆ. ಸರಿ ಸರಿ, ಮಾತಾಡ್ತಾರೆ. ಕರೆ ಮಾಡೋದಕ್ಕೆ ಧನ್ಯವಾದಗಳು ಪ್ರೇಮಾನಂದ ಅವ್ರಿಗೆ. ಹಾಗೆ ಮತ್ತೊಂದು ದೂರವಾಣಿ ಕರೆ ಇದೆ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ಕಾರ, ಯಾರು? ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನಿಂದ ಗಜಾನನ್ ಭಟ್ ಬೋಳನ್ಮಕ್ಕಿ ಅಂತ. ಗಜಾನನ್, ಪ್ರಶ್ನೆ ಕೇಳಿ. ಸರ್, ಅದು ಈಗ ಬಾಡಿಗೆ ಆಧಾರಿತ ಅಂತ ಹೇಳಿದ್ರಲ್ಲ, ನಮ್ ತೋಟಗಾರಿಕಾ ಇಲಾಖೆಯಿಂದ ಅಡಿಕೆ ಬೆಳೆಗೆ ಅಂದ್ರೆ ಈಗ ಅಡಿಕೆ ಕೊಯ್ಲಿಗೆ ಮತ್ತೆ ಔಷಧಿ ಸಿಂಪರಣೆಗೆ ಬಾಡಿಗೆ ಒದಗಿಸ್ಬೇಕಂತ ನನ್ನ ಮನವಿ. ಆಯ್ತು, ಅಲ್ಲಿ ಸಮೀಪದ ಅಲ್ಲಿ ಏನಾಗುತ್ತೆ ಈ ಯೋಜನೆಯಲ್ಲಿ ಸ್ಥಳೀಯ ಯಾವುದು ಬೇಡಿಕೆ ಇದೆ ಅಲ್ಲ ಅದನ್ನ ಮಾತ್ರ ತಗೊಳ್ತಾರ ಅವ್ರು. ಇಲ್ಲಿ ಯಾರು ನಾವು ನಿಗದಿಪಡಿಸೋದಿಲ್ಲ, ಯಾಕಂದ್ರೆ ಅವನ ಖಾಸಗಿ ಭಾಗಿತ್ವದಲ್ಲಿ ಅವನಿಗೆ ಗಳಿಸ್ಬೇಕಾಗಿದೆ ದುಡ್ಡು ಹಾಕಿರೋದನ್ನು 30%. ಹಾಗಾಗಿ ಅಲ್ಲಿ ಏನು ಸ್ಥಳೀಯವಾಗಿ ರಿಕ್ವೈರ್ಮೆಂಟ್ ಇರುತ್ತಲ್ಲ ಅದನ್ನೇ ಅವನು ತಗೊಳ್ತಾನೆ. ಅದನ್ನ ನಾನು ಮತ್ತೆ ಅಲ್ಲಿ ಗಮನಕ್ಕೆ ತರ್ತೀನಿ. ನಿಮ್ಮ ಸ್ಪ್ರೇ ಅಡಿಕೆ ಸ್ಪ್ರೇ ಮಾಡಲಿಕ್ಕೆ ಯಾವ ಹೋಬಳಿ ಬರುತ್ತೆ ನಿಮ್ಮದು? ಹಲೋ, ಗಜಾನನ ಭಟ್ ಕಟ್ ಆಯ್ತು ಅಂತ ಕಾಣಿಸುತ್ತೆ. ಹಾಗೆ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ಆರಿಫ್ ಉಲ್ಲಾ ಖಾನ್ ಅಂತ. ಸರ್, ದಿವಾಕರ್ ಗುರು ನಮಸ್ತೆ. ನಮಸ್ತೆ, ನಮಸ್ತೆ ಹೇಳಿ. ಸರ್, ಇದು ಮೊದಲಿದಾಗೆ ಇದು ಇದು ಕೃಷಿ ಇಲಾಖೆಗೆ ಸಂಬಂಧಪಟ್ಟಿರೋ, ನಾವು ಮಾತಾಡಂಗಿಲ್ಲ, ಆದ್ರೆ ನಾವು ಸ್ವಲ್ಪ ಮಾತಾಡ್ತಾ ಇದೀವಿ ಸರ್. ಸರ್, ನಾನು ಬ್ಲೈಂಡ್, ನನಗೆ ರಕ್ಷಿಸೋದ ಮನೆ ಇಲ್ಲ, ನಾನು ತುಂಬಾ ಕಷ್ಟದಿಂದ ಜೀವನ ಸಾಗಿಸ್ತಾ ಇದ್ದೀನಿ ಸರ್. ನೋಡಿ, ಒಂದು ದಯವಿಟ್ಟು ಒಂದು ಮನೆಯದು ಒಂದು ವ್ಯವಸ್ಥೆ ಮಾಡ್ಕೊಡಿ ಸರ್, ಪ್ಲೀಸ್. ಆಮೇಲೆ ಲಾಕ್ಡೌನ್ ಅಲ್ಲಿ ಈ ಸಲ ಯಾರು ನಮ್ಗೆ ಹೆಲ್ಪ್ ಕೂಡ ಸರ್ ಮಾಡಿಲ್ಲ ಸರ್. ನೀವು ಸ್ಥಳೀಯ ಗ್ರಾಮ ಪಂಚಾಯತಿ ಅಲ್ಲಿ ಒಂದು ಅರ್ಜಿ ಹಾಕಿ, ಬ್ಲೈಂಡ್ ಇರೋದ್ರಿಂದ ನಿಮಗಲ್ಲಿ ಅನುಕೂಲ ಆಗ್ಬೋದು ಸ್ಥಳೀಯ ಗ್ರಾಮ ಪಂಚಾಯತಿ ಮುಖಾಂತರ. ಇದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿರೋದ್ರಿಂದ ಅವರು ತಾವು ಹೇಳದ ಹಾಗೆ ಗ್ರಾಮ ಪಂಚಾಯತಿಯನ್ನ ಸಂಪರ್ಕ ಮಾಡಿದ್ರೆ ಈಗೇನು ಎಲ್ಲ ಕಡೆನೂ ಸಾಮಾನ್ಯವಾಗಿ ವಸತಿಗಳನ್ನ ಕಲ್ಪಿಸ್ಕೊಡ್ತಾ ಇದ್ದಾರೆ. ಕಡೆಯದಾಗಿ ದಿವಾಕರರೇ, ನಮ್ಮ ರೈತ ಬಾಂಧವರಿಗೆ ಈ ಕೃಷಿ ಯಂತ್ರಧಾರೆ ಅಥವಾ ಕೃಷಿ ಯಾಂತ್ರೀಕರಣ ಇದ್ರ ಬಗ್ಗೆ ತಾವು ಏನು ಸಲಹೆ ಸೂಚನೆಯನ್ನು ಕೊಡ್ತೀರಿ? ಇಲ್ಲ, ಇತ್ತೀಚಿನ ದಿನಗಳಲ್ಲಿ ನಾವು ನಮಗೆ ಕೃಷಿಯಲ್ಲಿ ತೊಡಕಿರ್ತಕ್ಕಂಥ ಲೇಬರ್ಸ್ ತುಂಬ ಕಡಿಮೆ. ಹೌದು, ಹಾಗಾಗಿ ನಾವು ಯಾಂತ್ರೀಕರಣಕ್ಕೆ ಹೋಗಲೇಬೇಕಾಗುತ್ತೆ. ಈಗ ಅನೇಕ ರೈತರು ತುಂಬ ಅತ್ಯುತ್ತಮವಾದ ಯಾಂತ್ರೀಕರಣವನ್ನು ಉಪಯೋಗಿಸಿಕೊಂಡು ಅವರು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಈ ಯಾಂತ್ರೀಕರಣ ಅನಿವಾರ್ಯ ಮತ್ತು ಅವಶ್ಯಕತೆ ಇದೆ. ಹಾಗಾಗಿ ಎಲ್ಲ ರೈತರು ಕೂಡ ಸಾಧ್ಯವಾದಲ್ಲಿ ಅವರು ಸಹಾಯಧನದಲ್ಲಿ ಪಡಿಬೋದು, ಇಲ್ಲದೇ ಇದ್ರೆ ಎಂಥ ದಾರಿ ಮುಖಾಂತರ ಬಾಡಿಗೆಯನ್ನು ಪಡೆದು ಅವರು ಕೃಷಿಯಲ್ಲಿ ತೊಡ್ಕೊಳ್ಳೋದು ಇವತ್ತಿನ ಪರಿಸ್ಥಿತಿಗೆ ತುಂಬ ಒಳ್ಳೆ. ಹೌದು, ಬೇಕಾಗ್ತದೆ ಯಂತ್ರೀಕರಣ. ಸರಿ, ರೈತ ಬಾಂಧವರೇ, ತಾವು ಉತ್ತಮವಾದಂತಹ ಪ್ರಶ್ನೆಗಳನ್ನು ಕೇಳಿದ್ರಿ, ತಮ್ಮೆಲ್ಲ ಪ್ರಶ್ನೆಗಳಿಗೆ ದಿವಾಕರರು ಸಮಂಜಸವಾದಂತಹ ಉತ್ತರವನ್ನು ನೀಡಿದ್ರು. ತದನಂತರದಲ್ಲಿ ಕೆಲವು ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ, ಅವ್ರನ್ನ ಸಂಪರ್ಕ ಮಾಡ್ತಾರೆ. ತಮ್ಮೆಲ್ಲರಿಗೂ ವಂದನೆಗಳು. ಹಾಗೆ ಭಾಗವಹಿಸಿದ ದಿವಾಕರವರೇ, ತಮಗೂ ಸಹ ನಮ್ಮ ನಿಲಯದ ಪರವಾಗಿ, ನಮ್ಮ ಕೃಷಿಕರ ಪರವಾಗಿ ವಂದನೆಗಳು. ನಮಸ್ಕಾರ. ಜೈ ಕಿಸಾನ್. ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇಂದಿನ ವಿಷಯ ಕೃಷಿ ಯಂತ್ರಧಾರೆ ಮತ್ತು ಬಾಡಿಗೆ ಆಧಾರಿತ ಸೇವಾ ಕೇಂದ್ರಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಅಪರ ಕೃಷಿ ನಿರ್ದೇಶಕರಾದ ದಿವಾಕರ್, ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಹಾನಾ ಗೋಪಿನಾಥ್, ನಿರ್ವಹಣೆ ಪಿಎಂ ಜಗದೀಶ್, ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ, ತಾಂತ್ರಿಕ ಸಹಕಾರ ಎಸ್ ನಾರಾಯಣ್, ಜಾನ್ ಪ್ಯಾಟ್ರಿಕ್ ಮತ್ತು ಸುಕುಮಾರನ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ 102.2 ಮೆಗಾಹರ್ಟ್ಜ್ನಲ್ಲಿ. ಸಮಯ ಸರಿಯಾಗಿ 6:05. ಈಗ ಕಾರ್ಯಕ್ರಮ ವಿವರಣೆ. ಹಾಸನದ ಹೃದಯ ಭಾಗದಲ್ಲಿ ತಲೆ ಎತ್ತಿ ನಿಂತಿದೆ ಹೆಮ್ಮೆಯ ಎವಿಕೆ ಪದವಿ ಪೂರ್ವ ಕಾಲೇಜು.